ಅಲೋಕ್ ಮೋಹನ್ ಬೆಂಗಳೂರಿನಲ್ಲಿ ಎರಡನೇ ಜಿ20 ವಾಣಿಜ್ಯ ಹೂಡಿಕೆ ಕಾರ್ಯಕಾರಿ ಗುಂಪಿನ ಸಭೆ ಮುಕ್ತಾಯ ಮತ್ತು ಕೃಷಿ ಇಲಾಖೆಯ ವಿವಿಧ ಯೋಜನೆಗಳ ಅನುಷ್ಠಾನದಲ್ಲಿ ರಾಜ್ಯದಲ್ಲೇ ಚಿತ್ರದುರ್ಗ ಜಿಲ್ಲೆಗೆ ಪ್ರಥಮ ಸ್ಥಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಕ 102.2 ಮೆಗಾಹರ್ಟ್ಸ್ಗಳು. ಕಿಸಾನ್ ವಾಣಿ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಹೈನುಹೊನ್ನು, ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿಯಲ್ಲಿ ಕುರಿಗಳಿಗೆ ಉತ್ತಮ ಮೇವಿನ ಮರಗಳ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಟಿಕೆ ರೂಪಾ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿಮಧುಸೂದನ್. ಈಗ ಕಡಿಮೆ ಮಳೆಯ ಚಿಂತೆ ಬಿಡು. ಡಿಕಾಲ್ಬ್ 91-33 ಮೆಕ್ಕೆಜೋಳದ ಬಿತ್ತನೆ ಮಾಡು. ಮಳೆ ಕಡಿಮೆ ಅಥವಾ ಹೆಚ್ಚು ಆಗಲಿ, ಇದಕ್ಕೆ ಅತ್ಯುತ್ತಮ ಇಳುವರಿ ಕೊಡುವ ಕ್ಷಮತೆ ಇದೆ ಹಾಗೂ ಕೊಡುತ್ತದೆ ಆಕರ್ಷಕ ಬಣ್ಣ ಮತ್ತು ಹೆಚ್ಚು ತೂಕದ ಕಾಳುಗಳು. ಡಿಕಾಲ್ಬ್ 91-33 ತೂಕ ಹೆಚ್ಚು, ಇಳುವರಿ ಅಚ್ಚುಮೆಚ್ಚು. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಸರಣಿಯಲ್ಲಿ ಕೇಳೋಣ ಕುರಿಗಳಿಗೆ ಉತ್ತಮ ಮೇವಿನ ಮರಗಳು. ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿಕೆ ರೂಪಾ ಅವರೊಂದಿಗಿನ ಸಂದರ್ಶನವನ್ನ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕುರಿ ಹಾಗೂ ಮೇಕೆಗಳಿಗೆ ಉತ್ತಮ ಮೇವಿನ ಮರಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ನಾವು ಕುರಿ ಅಥವಾ ಮೇಕೆ ಸಾಕಾಣಿಕೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ಅಲ್ಪಾವಧಿ ಬೆಳೆಗಳು ಏನಿರುತ್ತೋ ಆ ಬೆಳೆಗಳನ್ನು ಆಧರಿಸಿ ಅಥವಾ ಆ ಒಂದು ಸೊಪ್ಪು ಅಥವಾ ಆಹಾರವನ್ನು ಮೇವನ್ನು ಆಧರಿಸಿ ನಾವು ಕುರಿ ಮತ್ತು ಮೇಕೆಗಳನ್ನು ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಸಾಕಷ್ಟು ಈ ಮರದ ಸೊಪ್ಪಿನ ಅಗತ್ಯ ಇರುತ್ತೆ. ಆ ತರಹದ ಮರಗಳು ನಮ್ಮ ಸುತ್ತಮುತ್ತ ಇದ್ದರೆ ಅದನ್ನು ನಾವು ಅವಲಂಬಿಸಿ ಈ ಕುರಿ ಮತ್ತು ಮೇಕೆಯನ್ನು ಸಾಕಾಣಿಕೆಯನ್ನು ಮಾಡಬಹುದು. ಅದು ಹೆಚ್ಚು ಮರಗಳಿಲ್ಲದೇ ಇದ್ದಾಗ ನಾವು ಒಂದಷ್ಟು ಮರಗಳ ಸಾಗುವಳಿಯನ್ನು ಕೂಡ ಮಾಡಬೇಕಾಗುತ್ತೆ. ಕುರಿ ಮತ್ತು ಮೇಕೆಯನ್ನು ಸಾಕ್ತೀನಿ ಅಂತ ಅಂದಾಗ ಅದು ಯಾವ ಸೊಪ್ಪನ್ನು ಇಷ್ಟಪಟ್ಟು ತಿನ್ನುತ್ತೋ ಅದರ ಆರೋಗ್ಯಕ್ಕೆ ಅದು ಒಗ್ಗುತ್ತೋ ಅಂತಹ ವಸ್ತುಗಳನ್ನು ಅಂತಹ ಮರಗಳನ್ನು ನಮ್ಮ ಜಮೀನಿನಲ್ಲಿ ತಾಕುಗಳಲ್ಲಿ ಬದುಗಳಲ್ಲಿ ಬೆಳೆದುಕೊಂಡು ಅದಕ್ಕೆ ಪೂರಕವಾಗಿ ನಾವು ಈ ಒಂದು ಕೃಷಿಯನ್ನು ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈ ಕುರಿ ಮತ್ತು ಮೇಕೆ ಇಷ್ಟಪಡ್ತಕ್ಕಂತಹ ಉತ್ತಮವಾದಂತಹ ಮೇವಿನ ಮರಗಳು ಯಾವ್ಯಾವು, ಅದನ್ನು ಹೇಗೆ ಸಾಗುವಳಿಯನ್ನು ಮಾಡುವಂಥದ್ದು ಅಥವಾ ಎಲ್ಲಿ ಅದನ್ನು ನಾವು ಹಾಕಿಕೊಳ್ತಕ್ಕಂಥದ್ದು, ಇದರಿಂದ ಏನೆಲ್ಲ ಅನುಕೂಲಗಳು ಲಭಿಸುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಜಾನುವಾರು ಸಾಕಾಣಿಕಾ ಸಂಕೀರ್ಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಟಿಕೆ ರೂಪಾ ಅವರು. ರೂಪಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಮೇವಿನ ಮರಗಳು ನಾವು ಕುರಿ ಮತ್ತೆ ಮೇಕೆಯನ್ನ ಸಾಕ್ತಕ್ಕಂತಹ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತವೆ? ಮರದ ಸೊಪ್ಪುಗಳಂತ ಅಂತಂದ್ರೆ ಕುರಿ ಮತ್ತೆ ಮೇಕೆಗಳಿಗೆ ಸಾಮಾನ್ಯವಾಗಿ ಕೊಡುವಂಥದ್ದು, ಮುಖ್ಯವಾಗಿ ಕುರಿಗಳಿಗೆ ಮೇವಿನ ಸೊಪ್ಪಾಗಿ ಕೊಡುವಂಥದ್ದು. ಸಾಕು ಪ್ರಾಣಿಗಳಲ್ಲಿ ಕುರಿ ಒಂದು ಬಹು ಮುಖ್ಯವಾದ ಪ್ರಾಣಿ. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ದಿನಕ್ಕೆ 6-7 ಗಂಟೆ ನಾವು ಮೇಕೆ ಬಿಡ್ತೀವಿ. ಕೆಲವರು ಮಾತ್ರ ಶೆಡ್ಡಲ್ಲೇ ಕಟ್ಟಿ ಮೇವನ್ನ ಪೂರೈಸಲಾಗುತ್ತದೆ. ಒಂದು ಅಂದಾಜು ಇದರಲ್ಲಿ ಹೇಳೋದಂತಾದ್ರೆ 60%-100% ಭಾಗ ಮೇವಾಗಿರುತ್ತದೆ. ಇದರಲ್ಲಿ 65% ಏಕದಳ ಮತ್ತು 35% ದ್ವಿದಳ ಮೇವಾಗಿರುತ್ತದೆ. ಸಮ ಪ್ರಮಾಣದಲ್ಲಿ ಏಕದಳ ಮತ್ತು ದ್ವಿದಳ ಮೇವಿನ ಬೆಳೆಗಳನ್ನು ಪೂರೈಸೋದ್ರಿಂದ ಸಮತೋಲನ ಆಹಾರವನ್ನ ಕುರಿಗಳಿಗೆ ಕೊಡುವಂತಾಗುತ್ತದೆ. ಈ ನಿಟ್ಟಿನಲ್ಲಿ ದ್ವಿದಳ ಧಾನ್ಯದ ಮೇವುಗಳನ್ನು ನೀಡುವುದರಿಂದ ಇದರಲ್ಲಿ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಹೆಚ್ಚಾಗಿ ಪೋಷಕಾಂಶ ಮತ್ತು ಸಸಾರಜನಕ ಹೆಚ್ಚಾಗಿರುತ್ತದೆ. ಆದರೆ ದ್ವಿದಳ ಧಾನ್ಯವನ್ನು ನಾವು ಬೆಳೆಯಲು ಸಂಪನ್ಮೂಲಗಳು ನಮಗೆ ದೊರಕೋದು ಕಡಿಮೆ ಇರೋದ್ರಿಂದ ನಾವು ಇಂತಹ ಸಂದರ್ಭದಲ್ಲಿ ಮೇವಿನ ಮರಗಳನ್ನು ಅವಲಂಬಿಸಬೇಕಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಹೊಲ ಗದ್ದೆಗಳಲ್ಲಿ, ಬದುಗಳಲ್ಲಿ ಮತ್ತು ಪಾಳು ಅಥವಾ ಬಂಜರು ಭೂಮಿಯಲ್ಲಿ ಬೆಳೆಯಬಹುದಾದ ಮೇವಿನ ಮರಗಳನ್ನು ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ. ಇದರಿಂದ ಕುರಿಗಳ ಉತ್ಪಾದನೆ ಸಾಮರ್ಥ್ಯ ಹೆಚ್ಚುವುದಲ್ಲದೆ ಅವುಗಳ ಆರೋಗ್ಯವೂ ಕೂಡ ಸುಧಾರಣೆಯಾಗುತ್ತದೆ. ಆದ್ದರಿಂದ ಮೇವಿನ ಮರಗಳ ಬೆಳೆಗಳ ಮತ್ತು ಅವುಗಳ ಪ್ರಾಮುಖ್ಯತೆ ಬಗ್ಗೆ ತಿಳಿದುಕೊಳ್ಳುವುದು ಅತಿ ಮುಖ್ಯ. ಮೇವಿನ ಮರಗಳು ಬಹಳ ಪ್ರಮುಖವಾದಂತಹ ಪಾತ್ರವನ್ನ ಕುರಿ ಹಾಗೂ ಮೇಕೆಗಳ ಸಾಕಾಣಿಕೆಯಲ್ಲಿ ವಹಿಸುತ್ತೆ ಅನ್ನುವಂಥದ್ದು, ಯಾವುದನ್ನೆಲ್ಲ ನಾವು ಮೇವಿನ ಮರಗಳು ಅಂತ ಹೇಳಿ ನಿಗದಿ ಮಾಡಬಹುದು? ಮೊದಲನೇದಾಗಿ ನುಗ್ಗೆ ಇರ್ಬೋದು, ಹಕ್ಸೆ, ಹಾಲ್ವಾಣ, ಮತ್ತೆ ಕ್ಯಾಲಿಯಾಂಡ್ರ, ಮತ್ತೆ ಹೆಬ್ಬೇವು, ಗೊಬ್ಬರದ ಗಿಡ, ಹಿಪ್ನೇರಳೆ, ಮತ್ತೆ ಬನ್ನಿ ಮರ, ಹುಣ್ಸೆ ಮರ, ಬೇವು, ಅರಳಿ ಮರ, ಆಲದ ಮರ, ಹತ್ತಿ ಮರ, ಬಸವನಾದ, ಬಾಗೆ, ಅರಿಗಿಡ ಮುಂತಾದವನ್ನು ನಾವು ಬಳಸಬಹುದು ಮೇವಿನ ಮರವಾಗಿ. ಅಂದ್ರೆ ಸಾಕಷ್ಟು ತರಹದ ಮರಗಳನ್ನ ನಾವು ಮೇವಿನ ಮರಗಳು ಅಂತ ಹೇಳಿ ಗುರುತು ಮಾಡಿದ್ದೇವೆ. ಆದ್ರೆ ನೀವು ಹೇಳದಂತ ಎಲ್ಲಾ ಮರಗಳನ್ನು ಕೂಡ ನಾವು ಬೆಳೆದುಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಯಾಕೆ ಅಂತಂದ್ರೆ ಅನೇಕ ಕಾಡಿನಲ್ಲಿ ಇರುತ್ತೆ ಅಥವಾ ಬೇರೆ ಪ್ರದೇಶಗಳಲ್ಲಿ ಇರುತ್ತೆ. ಏನು ನೈಸರ್ಗಿಕವಾಗಿ ಬೆಳೆದಿರುತ್ತೋ ಅಂತದ್ರಿಂದ ನಾವು ಸೊಪ್ಪನ್ನ ಪೂರೈಕೆ ಮಾಡಿ ನಮ್ಮ ಕುರಿ ಮತ್ತೆ ಮೇಕೆಗಳನ್ನ ಸಾಕಾಣಿಕೆಯನ್ನ ಮಾಡಬಹುದು. ನಾವು ಬೆಳೆಯಬಹುದಾದಂತಹ ಮರಗಳು ಯಾವ್ಯಾವು? ನಾವು ಸಾಮಾನ್ಯವಾಗಿ ಬೆಳೆಯುವಂತಾದ್ರೆ ಈಗ ನಾನು ಹೇಳ್ದಂಗೆ ನುಗ್ಗೆ ಬೆಳಿಬಹುದು, ಹಕ್ಸೆ, ಮತ್ತೆ ಹಾಲ್ವಾಣ, ಈಗ ಇತ್ತೀಚೆಗೆ ಅಂತ ಕ್ಯಾಲಿಯಾಂಡ್ರ ಅಂತ ಅದೊಂದು, ಮತ್ತೆ ಈಗ ಹಿಪ್ನೇರಳೆ ಅದಿರ್ಬೋದು, ಮತ್ತೆ ಹೆಬ್ಬೇವು, ಆಮೇಲೆ ಬಸವನಬಾದ, ಮತ್ತೆ ಕೆಲವು ಸಂದರ್ಭದಲ್ಲಿ ಯಾವೂ ಸಿಗ್ಲಿಲ್ಲ ಅಂತಂದಾಗ ಹುಣ್ಸೆ ಬೀಜ ನೆನ್ಸ್ಬಿಟ್ಟು ಕೂಡ ಕೊಡ್ತಾರೆ. ಆಮೇಲೆ ರಬ್ಬರ್ದಿರ್ಬೋದು, ಹತ್ತಿ ಬೀಜ ನೆನ್ಸ್ಕೊಡ್ತಾರೆ. ಆಮೇಲೆ ನಾವ್ ಹೇಳ್ತೀವಿ ಅಸಾಂಪ್ರದಾಯಿಕ ಮೇವಿನ ಬೆಳೆಗಳಂತ, ಈಗ ಶುಗರ್ ಇಂಡಸ್ಟ್ರಿನಲ್ಲಿ ವೇಸ್ಟ್ ಇರುವಂತದ್ದು, ಈಗ ಮೊಲಾಸಿಸ್ ಇರ್ಬೋದು, ಪ್ರೆಸ್ ಮಡ್ ಇರ್ಬೋದು, ಅದ್ರ ಬಿಟ್ಟು ನಾವು ಒಣ ಮೇವು ಪೌಷ್ಟೀಕರಣ ಮಾಡೋದಂತದ್ದು, ಸೇಲ್ ಮಾಡಿ ಕೊಡುವಂತದ್ದು, ಅಂದ್ರೆ ಇವೆಲ್ಲ ನಮ್ಗೆ ಏನು ಅವೈಲಬಿಲಿಟಿ ಇಲ್ಲ ಅಂದಾಗ ಸಂದರ್ಭದಲ್ಲಿ ಇವೆಲ್ಲ ಕೊಡುವಂತದ್ದು. ನೀವು ಹೇಳಿದಾಗೆ ಈ ಅಗಸೆ, ನುಗ್ಗೆ, ಹಾಲ್ವಾಣ, ಮತ್ತೆ ಕ್ಯಾಲಿಯಾಂಡ್ರ, ಹೆಬ್ಬೇವು, ಈ ತರದ ಎಲ್ಲದನ್ನು ಕೂಡ ನಾವು ನಮ್ಮ ಜಮೀನೇನಿರುತ್ತೋ ಅಲ್ಲೇ ಬೆಳೆದುಕೊಳ್ಬಹುದು. ಅದರ ಬೇಸಾಯ ಕ್ರಮಗಳು ಹೇಗೆ ಅನುಸರಿಸಿದ್ರೆ ನಮಗೆ ಉತ್ತಮ ಗುಣಮಟ್ಟದ ಮೇವು ದೊರಕುತ್ತೆ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಮೇವು ದೊರಕುತ್ತೆ, ಅದ್ರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ. ಈಗ ಒಂದೊಂದಾಗಿ ನಾನು ಒಂದೊಂದು ಮರದ ಬಗ್ಗೆ ವಿಶೇಷತೆ ಬಗ್ಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಅಕ್ಸೆ. ಅಕ್ಸೆ ಅದು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುವಂತದ್ದೇ ಮರ, ಅಂದ್ರೆ ನಾವು ಫುಲ್ ಮರ ಆಗೋವರೆಗೂ ನಾವು ಬಿಡಕ್ ಹೋಗೋದಿಲ್ಲ. ಸೊ ಒಂದು 7-8 ಅಡಿ ಆಗ್ತಿದ್ದಂಗೆ ಕಟ್ ಮಾಡಿದಾಗ ಅದು ಎತ್ತರ ಬೆಳೆಯೋದಿಲ್ಲ, ಅವಾಗ ರೆಂಬೆಗಳು ಕೊಂಬೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಸೊ ಇಳುವರಿನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರೆ ವಿಶೇಷತೆ ಏನಂತಂದ್ರೆ ಅತಿ ವೇಗವಾಗಿ ಬೆಳೆಯುವಂಥದ್ದು, ಆಮೇಲೆ ಇದರಲ್ಲಿ ಸಸಾರಜನಕ ಜಾಸ್ತಿ ಇರುತ್ತೆ, ಸೊ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚುವಂಥದ್ದು. ಸೊ ಮನೆಗಳ ಆವರಣದಲ್ಲೂ ಕೂಡ ನಾವು ಬೆಳೆಯಬಹುದು. ಈ ಅಕ್ಸೆಯಿಂದ ನಾವು ಕಡ್ಡಿ ಮತ್ತೆ ತುಂಡುಗಳಿಂದ ಕೂಡ, ಕಾಂಡ ಮತ್ತು ತುಂಡುಗಳಿಂದ ಕೂಡ ನಾಟಿ ಮಾಡುವಂಥದ್ದು. ಇದನ್ನ ನಾವು ಬೀಜ ನೇರವಾಗಿ ಕೂಡ ಬಿತ್ತಬಹುದು, ಇಲ್ಲಾಂದ್ರೆ ಸಸಿಗಳನ್ನ ಕೂಡ ನಾವು ಮಾಡ್ತಾ ಹೋಗ್ಬೋದು. ಬೀಜಗಳನ್ನು ಮೊಳಕೆ ಹೊಡಿಸಿ ಗಿಡವಾದ ನಂತರ ಸಸಿಗಳನ್ನು ಹೊಲಗಳಲ್ಲಿ ನೆಡುವುದರಿಂದ ಸುಲಭವಾಗಿ ಬೆಳೆಯುವಂಥದ್ದು. ಈ ಮೇವಿನಲ್ಲಿ 36% ಕಚ್ಚಾ ಸಸಾರಜನಕ, ಕ್ರೂಡ್ ಪ್ರೋಟೀನ್ ಅಂತ ಹೇಳ್ತೀವಿ. ಸೊ ಒಂದಿರೋದ್ರಿಂದ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನ ಹೇಗೆ ಬೆಳೆಯೋದು ಅಂತಂದ್ರೆ, ಬೇಸಾಯ ಕ್ರಮ ಅಂತಂದ್ರೆ 1 ಹೆಕ್ಟೇರಿಗೆ ನಾವು 6-8 kg ನಾವು ಹೇಳ್ತೀವಿ ಬಿತ್ತನೆ ಬೀಜ. ಆದ್ರೆ ಬಿತ್ತನೆ ಮಾಡೋಕ್ಕಿಂತನೂ ಸಸಿ ಮಾಡಿ ಬೆಳೆದ್ರೆ ಇನ್ನೂ ಉತ್ತಮ. ಅವಶ್ಯಕತೆ ಇದ್ದಲ್ಲಿ ನಾವು ತಿಂಗಳಿಗೊಂದ್ಸಲ ಅಥವಾ 15 ದಿವಸಕ್ಕೊಂದ್ಸಲ ನೀರು ಹಾಯಿಸುವಂಥದ್ದು. ಸಸ್ಯ ಪಾಲನೆಯಲ್ಲಿ ಅಥವಾ ನರ್ಸರಿಯಲ್ಲಿ ನಾವು ಮಾಡೋದಾದ್ರೆ ಮೇ ತಿಂಗಳಲ್ಲಿ ಬೆಳೆಸಿದ ಸಸ್ಯಗಳನ್ನ ನಾವು ಜೂನ್ ಅಥವಾ ಜುಲೈ ತಿಂಗಳಲ್ಲಿ ನೆಡಬಹುದು. ಮಳೆಗಾಲದಲ್ಲಿ ನೆಟ್ಟರೆ ನಿಮ್ಗೆ ಚೆನ್ನಾಗಿ ಚಿಗುರು ಹೊಡೆಯುತ್ತದೆ. ಸೊ ಮತ್ತೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 1 ಮೀಟರ್ ಅಂತರದಲ್ಲಿ ನಾವು ನಾಟಿ ಮಾಡುವಂಥದ್ದು. ಮೊದಲನೇ ಕಟಾವು 5-6 ತಿಂಗಳಾದ್ಮೇಲೆ, ನಂತರದ ಕಟಾವು ನಾವು 50-60 ದಿವಸದಲ್ಲಿ ಕಟ್ ಮಾಡುವಂಥದ್ದು. ಇವೆಲ್ಲ ಬಹುವಾರ್ಷಿಕನೇ, ಎಲ್ಲ ಮೇವಿನ ಮರಗಳೆಲ್ಲ ಬಹುವಾರ್ಷಿಕ ದ್ವಿದಳ. ಇದು ನಾವು ಸುಮಾರು 20-30 ಟನ್ ಹೆಕ್ಟೇರ್ ನಾವು ಸೊಪ್ಪನ್ನ ಪಡೆಯುವಂಥದ್ದು. ಬೇಕಂದ್ರೆ ನಾವು ಒಂದು ಗಿಡದಿಂದ 5 ಕೆಜಿ ಸೊಪ್ಪು ಪಡೆಯುವಂಥದ್ದು. ಆದರೆ ನಾವು ಹೆಚ್ಚಿಗೆ ಜಾಸ್ತಿ ಯಾವುದನ್ನೇ ಆಗಲಿ ಹೆಚ್ಚಿಗೆ ಕೊಡುವಂಥದ್ದಲ್ಲ, ಏನಿಲ್ಲ ಅಂದ್ರೂ ನಾವು 2-3 ಕೆಜಿ ಕೊಡ್ಬೋದು ಒಂದು ಕುರಿ ಅಥವಾ ಒಂದು ಮೇಕೆಗೆ. ಬೇರೆ ಸೊಪ್ಪಿನ ಜೊತೆ ಕೂಡ ನಾವು ಮಿಕ್ಸ್ ಮಾಡಿ ಕೊಡುವಂಥದ್ದು. ಮೇವಿನ ಮರಗಳನ್ನೆಲ್ಲ ಬೆಳೆಯೋದ್ರಿಂದ ದಾಣಿ ಮಿಶ್ರಣ ಕೊಂಡ್ಕೊಳ್ಳೋದು ವೆಚ್ಚ ಕೂಡ ಕಡಿಮೆ ಆಗ್ತದೆ. ನುಗ್ಗೆಯು ಕೂಡ ಅದನ್ನು ಕೂಡ ಬೆಳೆಯಬಹುದಾದಂತಹ ಒಂದು ಮೇವಿನ ಮರ ಅಂತ ಹೇಳಿದ್ರಿ. ಸಾಮಾನ್ಯವಾಗಿ ನುಗ್ಗೆಯನ್ನ ನಮಗೆ ತರಕಾರಿಯಾಗಿ ಬೆಳ್ಕೊಂಡು, ಹೌದು, ನಾವು ಸಾಮಾನ್ಯವಾಗಿ ಇದು ಸೊಪ್ಪು ಮತ್ತೆ ಕಾಯಿಗಳನ್ನ ನಾವು ಮಾಮೂಲಿ ಮನೆಯಲ್ಲಿ ಉಪಯೋಗಿಸ್ತೀವಿ. ಅದೇ ಸೊಪ್ಪನ್ನ ಕೂಡ ನಾವು ಮೇವಾಗಿ ಕೂಡ ಉಪಯೋಗಿಸ್ಬೋದು. ಅದ್ರ ವಿಶೇಷತೆ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಇದು ಕೂಡ ಒಂದು ಬಹುವಾರ್ಷಿಕ ಮೇವಿನ ಮರ. ಇದು ಅತ್ಯಂತ ಶೀಘ್ರವಾಗಿ ಬೆಳೆಯುವಂಥದ್ದು. ಇದಕ್ಕೆ ನಾವು ಹೆಚ್ಚಿಗೆ ನಿರ್ವಹಣೆ ಏನು ಬೇಕಾಗಿಲ್ಲ. ಕಡಿಮೆ ಫಲವತ್ತತೆ ಇರೋ ಕಡೆಯೂ ನಾವು ಬೆಳೆಯುವಂಥದ್ದು. ಬಟ್ ಏನೇ ಆಗಿದ್ರು ನಾವು ಸಸಿ ಮಾಡಿ ನಾಟಿ ಮಾಡೋದ್ರಿಂದ ಬಹಳ ಉತ್ತಮ. ಈ ಸೊಪ್ಪು ಮತ್ತು ಕಾಯಿಗಳನ್ನ ಮಾರಾಟ ಮಾಡೋದ್ರಿಂದ ರೈತರಿಗೆ ಹೆಚ್ಚಿನ ಲಾಭವನ್ನು ಕೂಡ ಪಡಿಬಹುದು. ಇದರಲ್ಲೂ ಕೂಡ ಮಣ್ಣಿನ ಪೋಷಕಾಂಶಗಳು ಮತ್ತು ಜೀವಸತ್ವಗಳಿಂದ ಕೂಡಿದೆ. ಇದರಲ್ಲಿ ನಾವು ಬೇಸಾಯ ಕ್ರಮ ಹೇಗೆ ಅಂತಂದರೆ, 1 ಹೆಕ್ಟೇರಿಗೆ ಸುಮಾರು 1/2 ಕೆಜಿ ನಮಗೆ ಬೇಕಾಗುತ್ತೆ ಬೀಜ. ಇದು ಪೂರ್ಣ ಬಲಿದ ಪಕ್ವಗೊಂಡ ಒಣಗಿದ ಕಾಯಿಗಳನ್ನು ಬಿಡಿಸಿ ಮಾಡಿದ ಬೀಜಗಳನ್ನು ಮಾತ್ರ ಬಿತ್ತನೆ ಮಾಡಬೇಕು. ಫುಲ್ಲು ಒಡೆದೋಗಿರೋದಂತೆಲ್ಲ ಉಪಯೋಗಿಸ್ಬಾರ್ದು. ಸಸಿಗಳು 2 ತಿಂಗಳ ನಂತರ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ನಾಟಿ ಮಾಡುವಂಥದ್ದು. ಸಸಿ ಮಾಡಿದಲ್ಲಿ ನೇರವಾಗಿ ಗುಣಿಗೆ 2 ಬೀಜಗಳನ್ನು ಹಾಕಬೇಕು. ಜಾನುವಾರುಗಳಿಗೆ ಅನುಕೂಲವಾಗುವಂತೆ ನುಗ್ಗೆ ಗಿಡವನ್ನು ಸುಮಾರು 1.5 ಮೀಟರ್ ಎತ್ತರಕ್ಕೆ 45 ದಿವಸಗಳಿಗೊಮ್ಮೆ ಕಟಾವು ಮಾಡುವಂಥದ್ದು. ನುಗ್ಗೆಯನ್ನು ಎಷ್ಟು ಪ್ರಮಾಣದಲ್ಲಿ ನಾವು ನೀಡಬಹುದು ಆಹಾರವಾಗಿ? ಇಲ್ಲನೂ ಅಷ್ಟೇ, ಇಲ್ಲ 2-3 ಕೆಜಿ ಅಷ್ಟು ಕೊಡುವಂಥದ್ದು. ಒಂದು ದಿವಸಕ್ಕೆ ಒಂದು ಕುರಿ ಅಥವಾ ಮೇಕೆಗೆ 2-3 ಕೆಜಿ ಅಷ್ಟೇ. ಯಾವುದನ್ನೇ ಆಗಲಿ ಸಮ ಪ್ರಮಾಣ ಜಾಸ್ತಿ ಕೊಡಕ್ ಹೋಗ್ಬಾರ್ದು. ಆಮೇಲೆ ಒಟ್ಟಿಗೆ 4-5 ಕೆಜಿನೂ ಕೊಡಬಾರ್ದು. ಯಾಕೆಂತಂದ್ರೆ ಅದು ಸ್ವಲ್ಪ ಇನ್ಫೆಕ್ಷನ್ ಆಗ್ಬೋದು ಅಥವಾ ತಿಂದಲೇ ಇರ್ಬೋದು, ಬೇದಿ ಆಗ್ಬೋದು. ಅದು ಯಾವುದು ಏನೇ ಕೊಡೋದಾದ್ರೂ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತಾ ಹೋಗ್ಬೇಕು. ಇದಿಷ್ಟು ನುಗ್ಗೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ಹಾಗೆ ಸುಬಾಬುಲನ್ನು ಕೂಡ ನಾವು ಬೆಳೆದುಕೊಳ್ಳಬಹುದು ಅಂತ ಹೇಳಿ ತಾವು ಹೇಳಿದ್ರಿ. ಸುಬಾಬುಲ್ನ ಹೇಗೆ ಬೆಳೆಯುವಂಥದ್ದು, ಅದರ ವಿಶೇಷಗಳು ಏನು, ಇದರ ಬಗ್ಗೆ ತಿಳಿಸ್ಕೊಡಿ. ಇದು ಕೂಡ ಅತ್ಯಂತ ಶೀಘ್ರವಾಗಿ ಬೆಳೆಯುವ ಮೇವಿನ ಮರ. ಇದು ಜನಪ್ರಿಯ ಬಹುವಾರ್ಷಿಕ ದ್ವಿದಳ ಮೇವಿನ ಬೆಳೆ ಆಗಿರುತ್ತೆ. ಇದರಲ್ಲಿ ನಾವು ಸಸ್ಯಜನಕ ಎಷ್ಟಿರುತ್ತೆ ಅಂತಂದ್ರೆ 22-22 ಸಸ್ಯಜನಕ ಇರುತ್ತೆ. ಎಲ್ಲ ದ್ವಿದಳ ಮೇವಿನ ಮರಗಳಲ್ಲಿ ಸಸ್ಯಜನಕ ಮತ್ತೆ ಪೋಷಕಾಂಶ ಹೆಚ್ಚಾಗಿರೋದ್ರಿಂದ ಮಣ್ಣಿನಲ್ಲಿ ಇರ್ಕೊಂಡು ಫಲವತ್ತತೆ ಜಾಸ್ತಿ ಇರುತ್ತೆ. ಸೊ ಇದರಲ್ಲಿರೋ ಆಳವಾದ ಬೇರು ಮತ್ತೆ ಬರ ನಿರೋಧಕ ಶಕ್ತಿ ಹೊಂದಿರುವಂತದ್ದು. ಬರ ನಿರೋಧಕ ಶಕ್ತಿ ಮತ್ತೆ ಎಲ್ಲಾ ಹವಾಗುಣಕ್ಕೂ ಕೂಡ ಹೊಂದ್ಕೊಳ್ಳುವಂತ ಮರ. ಇದರಲ್ಲಿ ಕೆರೋಟಿನ್ ಮತ್ತೆ ವಿಟಮಿನ್ ಎ ಅನ್ನೋದು ಅಂಶ ಜಾಸ್ತಿ ಇರುತ್ತೆ. ವಿಟಮಿನ್ ಎ ಮತ್ತೆ ಕೆರೋಟಿನ್ ಅನ್ನೋದು, ಇದನ್ನು ಕೂಡ ನಾವು ನೇರವಾಗಿ ಅಥವಾ ಸಸಿಯ ಕೂಡ ಬೆಳೆಸಬಹುದು. ಆದ್ರೆ ಇದ್ರಲ್ಲಿ ಯಾವಾಗ್ಲೂ ಅಷ್ಟೇನೆ, ಮರದ ಎಲೆಗಳು ಯಾವಾಗ್ಲೂ ಉದುರೋದಿಲ್ಲ. ಮೇನ್ ಆಗಿ ಚಳಿಗಾಲದಲ್ಲಿ ಎಲೆಗಳು ಉದುರೋದಿಲ್ಲ. ಇದರಲ್ಲಿ ಎಳೆ ಕೊಂಬೆಗಳನ್ನ ಕತ್ತರಿಸಿ ನೆರಳಲ್ಲಿ ಒಣಗಿಸಿ ಎಲೆ ಹಿಂಡಿಯಾಗಿ ಕೂಡ ನಾವು ಕೊಡಬಹುದು, ಒಣಗಿಸಿ ಕೊಡಬೇಕು. ಮುಖ್ಯವಾದ ಅಂಶ ಅಂತಂದ್ರೆ ಈ ಮರದ ಎಲೆಗಳಲ್ಲಿ ಮೈಮೋಸಿನ್ ಅಂತ ಒಂದು ವಿಷಯುಕ್ತ ಅಂಶ ಇರುತ್ತೆ. ಅದನ್ನ ನಾವು ನೋಡ್ಕೊಂಡು ಇದರ ಮೇವಿನ ಇತರ ಮೇವಿನ ಜೊತೆ ಮಿಶ್ರಣ ಮಾಡಿ ಕೊಡಬೇಕು. ಮತ್ತೆ ಇದನ್ನ ಜಾಸ್ತಿಯಾಗಿ ಕೊಡಕ್ ಹೋಗ್ಬಾರ್ದು. ಮೈಮೋಸಿನ್ ಅಂತ ಒಂದು ವಿಷಯುಕ್ತ ಅಂಶ ಇದೆ ಇದರಲ್ಲಿ. ಹೇಗೆ ಪತ್ತೆ ಮಾಡುವಂತದ್ದು? ಪತ್ತೆ ಮಾಡೋದಂದ್ರೆ ಟೆಸ್ಟ್ ಮಾಡಿಸ್ಬೇಕು. ಅಂದ್ರೆ ಮೈಮೋಸಿನ್ ಅಂತ ಇದೇ ಇರುತ್ತೆ. ಅಂದ್ರೆ ನಾವು ಎಷ್ಟು ಪ್ರಮಾಣದಲ್ಲಿ ಕೊಡ್ತೀವೋ ಅದನ್ನ ಆಧರಿಸಿರುತ್ತೆ. ಹೌದು, ಅದಕ್ಕೋಸ್ಕರ ನಾವು ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕು. ಮೈಮೋಸಿನ್ ಅದು ಎಲ್ಲಾ ಇದರಲ್ಲೂ ಇದ್ದೇ ಇರುತ್ತೆ, ಸುಬಾಬುಲ್ ಅಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ನಾವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಅದನ್ನ ಒಂದು ಸಮತೋಲಿತ ಆಹಾರ ಆಗಿ ಕೊಡ್ತಕ್ಕಂಥದ್ದು. ಹೌದು. ಆಮೇಲೆ ಈ ಬೇಸಾಯ ಕ್ರಮ ಹೇಗೆ ಅಂತಂದ್ರೆ, ಇದು ಬೀಜ ಗಟ್ಟಿ ಇರೋದ್ರಿಂದ ಬಿಸಿನಲ್ಲಿ ನೆನೆಸ್ಬಿಟ್ಟು ಒಣಗಿಸಿ ಒಂದು 7-8 ಗಂಟೆ ಟೈಮ್ ನೀರಲ್ಲಿ ನೆನೆಸಿಡ್ಬೇಕು, ಆಮೇಲೆ ಸಸಿಯಾಗಿ ನಾಟಿ ಮಾಡಿ ಮಾಡುವಂಥದ್ದು. ಇದಿಷ್ಟು ಸುಬಾಬುಲ್ಗೆ ಸಂಬಂಧಪಟ್ಟಂತಹ ವಿಷಯಗಳು. ಹಾಗೇನೆ ಹಾಲ್ವಾಣವನ್ನು ಕೂಡ ನಾವು ಮರದ ಮೇವಾಗಿ ಬೆಳೆದುಕೊಳ್ಬಹುದು ಅನ್ನುವಂಥ ವಿಚಾರಗಳನ್ನು ತಾವು ತಿಳಿಸ್ಕೊಟ್ರಿ. ಈ ಹಾಲ್ವಾಣದ ವಿಶೇಷ ಏನು, ಇದರ ಬೇಸಾಯದ ಕ್ರಮಗಳು ಹೇಗೆ, ಮತ್ತು ಎಷ್ಟು ಪ್ರಮಾಣದಲ್ಲಿ ನಮ್ಮ ಕುರಿ ಮತ್ತು ಮೇಕೆಗಳಿಗೆ ಇದರ ಮೇವನ್ನು ನೀಡಬಹುದು, ಇದರ ಬಗ್ಗೆ ತಿಳಿಸ್ಕೊಡಿ. ಹಾಲ್ವಾಣ ಇದು ಉತ್ತಮ ಮೇವಿನ ಗಿಡವಾಗಿದ್ದು ನಾವೆಲ್ಲ ಯಾವುದೇ ಆಗಿರಲಿ ಸೊಪ್ಪಾಗಿ ಕೊಡ್ಬೇಕನ್ನಂಗಿದ್ರೆ ಫುಲ್ ಮರ ಆಗುವವರೆಗೂ ನಾವು ಬಿಡಬಾರ್ದು. ಒಂದು 7-8 ಆಗ್ತಂಗೆ ಕಟ್ ಮಾಡಿ ರೆಂಬೆಗಳು ಅವಾಗ ಜಾಸ್ತಿ ಆಗ್ತಾ ಹೋಗ್ತವೆ, ಸೊಪ್ಪಿನ ಇಳುವರಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಮರ ಹಾಕಿದಂಗೆ ನಮ್ಗೆ ಕಟ್ ಮಾಡೋದಿಲ್ಲ, ಎಲ್ಲ ಹಂಗೆ ಬಿಟ್ಬಿಡ್ತಾರೆ. ಸೊ ಯಾವುದೇ ಆಗಿರಲಿ ಒಂದು 7-8 ಕಟ್ ಮಾಡಬೇಕು. ಸೊ ಇದು ಉತ್ತಮ ಮೇವಿನ ಗಿಡವಾಗಿದ್ದು ಮಣ್ಣಿನ ಫಲವತ್ತತೆ ಕಾಪಾಡಿಕೊಂಡು ಸಾರಜನಕವನ್ನು ಹೀರಿಕೊಳ್ಳುತ್ತೆ ಮಣ್ಣಿಂದ. ಇದು ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಬೆಳೆಯುವ ಬೆಳೆಯಾಗಿದ್ದು ಯಾವಾಗಲೂ ಹಚ್ಚ ಹಸಿರಾಗಿರುತ್ತದೆ. ಹೆಚ್ಚು ಮಳೆ ಬೀಳುವಂತ ಜಾಗದಲ್ಲಿ ಹೆಚ್ಚಾಗಿ ಬೆಳೆಯುವಂಥದ್ದು. ಇದು ಅತಿ ರುಚಿಕರ ಮತ್ತು ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುವಂಥದ್ದು. ಈ ಮರವನ್ನು ನೀರಿನ ಕಾಲುವೆ ಪಕ್ಕ ಬೆಳೆಯಬಹುದು. ಇದು ಹೇಗೆ ಬೇಸಾಯ ಮಾಡೋದಂತಂದ್ರೆ ಬೀಜ ಅಥವಾ ಕಾಂಡದ ತುಂಡುಗಳನ್ನು ಕೂಡ ನಾವು ಬೆಳೆಯುವಂಥದ್ದು. ನಾವು 1 4-5 kg ಬೀಜ ಬೇಕಾಗುತ್ತೆ. ಬೀಜಗಳನ್ನು ಬಿತ್ತುವ ಮೊದಲು 12-15 ನೀರಲ್ಲಿ ನೆನೆಸಿ ಬಿತ್ತಿದರೆ ಬೇಗನೆ ಮೊಳಕೆ ಹೊಡೆಯುತ್ತದೆ. ಇದು 4 ಅಂತರದಲ್ಲಿ ಬೆಳೆದು 4 ಅಂತರದಲ್ಲಿ ಕಟಾವು ಮಾಡುವಂಥದ್ದು. ನಮಗೆ ಒಂದ್ ಮರದಿಂದ ಸುಮಾರು 8-10 kg ಅಷ್ಟು ಸೊಪ್ಪನ್ನ ನಾವು ಪಡಿಬಹುದು. ಇದಿಷ್ಟು ಹಾಲ್ವಾಣಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಎಷ್ಟು ಪ್ರಮಾಣದಲ್ಲಿ ನೀಡಬಹುದು ಇದನ್ನ? 2-3 kg ಅಷ್ಟು ಕೊಡಬಹುದು ಪ್ರತಿ ದಿವಸ. ಅಂತಂದ್ರೆ ನಾವು ದಾಣಿ ಮಿಶ್ರಣನ ನಾವು ಸ್ವಲ್ಪ ಕಮ್ಮಿ ಮಾಡೋದ್ರಿಂದ ಸೊಪ್ಪುಗಳನ್ನ ಕೊಡುವಂತದ್ದು. ಯಾವುದೇ ಆಗಿರ್ಲಿ ಏಕದಳ, ವಿದಳ, ಆಮೇಲೆ ಈ ಮರಗಳ ಸೊಪ್ಪು ಎಲ್ಲ ಮತ್ತೆ ದಾಣಿ ಮಿಶ್ರಣ ಎಲ್ಲಾನು ನಾವು ಮಿಕ್ಸ್ ಅಲ್ಲಿ ಕೊಡುವಂತದ್ದು. ಪರ್ಟಿಕ್ಯುಲರ್ ಆಗಿ ಒಂದೇ ಕೊಡ್ಬೇಕಂತ ಇಲ್ಲ. ಕರಿಜಾಲಿಯು ಕೂಡ ಒಂದು ಉತ್ತಮವಾದಂತಹ ಮೇವಿನ ಮರ ಅಂತ ಹೇಳಿ ತಾವಾಗಲೇ ತಿಳಿಸ್ಕೊಟ್ರಿ. ಈ ಕರಿಜಾಲಿಯ ಬೇಸಾಯದ ಕ್ರಮಗಳು ಹೇಗೆ, ಅದರ ವಿಶೇಷತೆಗಳು ಏನೇನು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಇದು ಕರಿಜಾಲಿ ಎಲ್ಲ ಸಾಮಾನ್ಯವಾಗಿ ಎಲ್ಲಾ ಕಡೆ ನೋಡಿರೋಂತದ್ದೇನೆ. ಈ ಕರಿಜಾಲಿ ಇರ್ಬೋದು, ಬಿಳಿ ಜಾಲಿ, ಬಾಗೆ, ಬಸವನಾದ ಅಂತ. ಈಗ ಕೆಲವರಿಗೆ ರೈತರುಗಳು ಅದನ್ನು ಉಪಯೋಗಿಸ್ಬೇಕಂತಾನು ಗೊತ್ತಿರೋದಿಲ್ಲ, ಅಲ್ಲಿ ಸುಮ್ಮನೆ ಹಂಗೆ ಬಿಟ್ಬಿಟ್ಟಿರ್ತಾರೆ. ಇದು ಒಣಹಾವೆ ಮತ್ತೆ ತಗ್ಗು ಪ್ರದೇಶದಲ್ಲಿ ಅಥವಾ ಹಳ್ಳಗಳ ಕಡೆ ಎಲ್ಲ ಬೆಳೆಯುವಂಥದ್ದು. ಈ ಮೇವಲ್ಲಿ ಎಲೆ ಅಥವಾ ಕಾಂಡಗಳು ಹೆಚ್ಚಾಗಿ ಉಪಯೋಗಿಸುವಂಥದ್ದು. ಇದರಲ್ಲಿ ಸಸಾರಜನಕ ಶೇ 20% ಮತ್ತು ವಿಟಮಿನ್ಗಳಿಂದ ಕೂಡಿರುತ್ತದೆ. ಮತ್ತು ನಮಗೆ ವರ್ಷಕ್ಕೆ ಒಂದು ಗಿಡದಿಂದ ನಮಗೆ ಏನಿಲ್ಲ ಅಂದ್ರೆ 30 kg ಅಷ್ಟು ಹಸಿರು ಮೋವನ್ನು ಪಡೆಯುವಂಥದ್ದು, ಮತ್ತು 20 kg ಅಷ್ಟು ನಮಗೆ ಕಾಳುಗಳು ಇಳುವರಿಯಾಗಿ ಬರುವಂಥದ್ದು. ಇಷ್ಟು ಕರಿಜಾಲಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ಏನು ವಿಶೇಷ ಅದರದ್ದು ಕರಿಜಾಲಿದು? ಅಂದ್ರೆ ನಾವು ಕರಿಜಾಲಿದು ಅದೇ ಕೊಡ್ಬೇಕಂತಲ್ಲ, ಈಗ ಅಕ್ಸೆ, ನುಗ್ಗೆ, ಸುಬಾಬುಲ್ ಅಂತದ್ದು ಯಾವೂ ಸಿಕ್ಕಿಲ್ಲ ರೈತನಿಗೆ, ಯಾವುದು ಸಿಕ್ಕಿಲ್ಲ. ಅವನಲ್ಲಿ ಯಾವ್ದಾದ್ರು ಒಂದು ಇರುವಂತದ್ದು ಇದ್ರು ಅವನು ಉಪಯೋಗಿಸುವಂತದ್ದು. ಈ ಗೊಬ್ಬರದ ಗಿಡ ಮತ್ತೆ ಕ್ಯಾಲಿಯಾಂಡ್ರ, ಹೆಬ್ಬೇವು, ಬಾಗೆ, ಅರಿಗಿಡ, ಹಿಪ್ಪನೇರಳೆ, ಇವುಗಳನ್ನು ಕೂಡ ಬಳಕೆಯನ್ನ ಮಾಡಬಹುದು ಅಂತ ಹೇಳಿ ತಾವು ಆಗ್ಲೇ ಹೇಳಿದ್ರಿ. ಇವುಗಳ ಬೇಸಾಯದ ಕ್ರಮಗಳು ಹೇಗೆ? ಇದರಲ್ಲಿ ನಾನು ಹೇಳ್ದಂಗೆ ಎಲ್ಲಾನು ಅಷ್ಟೇ, ಬೀಜ ಮತ್ತೆ ಕಡ್ಡಿಯನ್ನೇ ಮಾಡುವಂಥದ್ದು. ಈ ಗೊಬ್ಬರದ ಗಿಡ ಸುಮ್ಮನೆ ಗೊಬ್ಬರವಾಗಿ ಬೆಳೀತಾರಷ್ಟೇ, ಅದನ್ನು ಕೂಡ ನಾವು ಸೊಪ್ಪಾಗಿ ಬಳಸುವಂಥದ್ದು. ಮೇನ್ ಆಗಿ ನಾವು ಗೊಬ್ಬರದ ಗಿಡ ಅಂತಂದ್ರೆ ಗಿರಿಸಿಡಿ ಇರ್ಬೋದು, ಇನ್ನೊಂದು ಸೆಣಬು ಅಂತ ಹೇಳ್ತೀವಿ, ಆಮೇಲೆ ಈಗ ಹುಳ್ಳಿ ಇರ್ಬೋದು, ಆಮೇಲೆ ಹಲಸಂದೆ ಇರ್ಬೋದು, ಎಲ್ಲಾನು ಅಷ್ಟೇ. ಅವನ್ನ ಅಲ್ಲೇ ನಾವೇನಂತ ಹೇಳ್ತೀವಿ ಗೊಬ್ಬರ ಅಂತಂದ್ರೆ ಅಲ್ಲೇ ಬೆಳೆದು ಅಲ್ಲೇ ಕಟ್ ಮಾಡಿ ಅಲ್ಲೇ ಅದು ಕಾಂಪೋಸ್ಟ್ ಆಗಿ ತಯಾರಾಗುವಂಥದ್ದು ನಾವು ಗೊಬ್ಬರ ಅಂತ ಹೇಳ್ತೀವಿ. ಸೊ ಗೊಬ್ಬರದ ಗಿಡನು ಕೂಡ ಯಾವಾಗ ನಮಗೆ ಏನು ಇಲ್ಲ ಅಂದಾಗ ಅದನ್ನು ಕೊಡ್ಬೋದು ಅಂತ ನಾವು ಹೇಳುವಂಥದ್ದು. ಅಂತಂದ್ರೆ ಇವುಗಳನ್ನು ಕೂಡ ನಾವು ಅಗತ್ಯಕ್ಕೆ ತಕ್ಕ ಹಾಗೆ ಬೆಳೆದ್ಕೊಂಡು ಯಾವುದೇ ಈಗ ನಾವು ಕಡ್ಡಿಗಳನ್ನ ಕೂಡ ನಾವು ನಾಟಿ ಮಾಡಿ ಈಗ ಗೊಬ್ಬರದ ಗಿಡದ ಅಥವಾ ಅಕ್ಸೆನೆ ಆಗಿರ್ಬೋದು ಆ ತುಂಡುಗಳನ್ನ ಕಟ್ ಮಾಡಿ ಸ್ವಲ್ಪ ಸಗಣಿ ಮೆತ್ತಿ ನಾಟಿ ಮಾಡ್ತಾರೆ. ಸೊ ಅದರಿಂದ ನಾವು ಸೊಪ್ಪುಗಳನ್ನ ಕೂಡ ನಾವು ಇದು ಮಾಡಬಹುದು. ಈ ತರದ ಮೇವಿನ ಮರಗಳು ಏನಿರುತ್ತೋ ಇವುಗಳನ್ನ ನಾವು ಸಾಗುವಳಿ ಮಾಡುವ ಪದ್ಧತಿನಲ್ಲಿ ಇಡೀ ಹೊಲದ ತುಂಬಾ ಅಥವಾ ತೋಟ ತುಂಬಾ ಹಾಕೊಳ್ಳೋಂಥದ್ದು ಒಳ್ಳೇದು, ಅಥವಾ ಬದುಗಳಲ್ಲಿ ಬೆಳೆಸ್ಕೊಳ್ತಕ್ಕಂಥದ್ದು, ಈ ವೇಸ್ಟ್ ಆಗಿರತಕ್ಕಂಥ ಜಾಗದಲ್ಲಿ ಬೆಳೆಸ್ಕೊಳ್ಳೋಂಥದ್ದು, ಇದು ಸೂಕ್ತವ ಹೇಗೆ? ಬದುಗಳಲ್ಲಿ ಹಾಕೊಳ್ಳೋಂಥದ್ದು ಮರಗಳನ್ನ ಹಾಕೊಳ್ಳೋದಾದ್ರೂ 2-3 ಅಥವಾ 1-5 ದೂರ ದೂರನೇ ಹಾಕೊಂತೀವಿ ಒಂದೊಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ. ಸೊ ಮಧ್ಯದ ಜಾಗ ನಮಗೆ ಉಳಿಯುತ್ತೆ. ಆ ಮಧ್ಯದ ಜಾಗದಲ್ಲಿ ಕೂಡ ನೀವು ಏಕದಳ ಅಥವಾ ದ್ವಿದಳ ಮೇವಿನ ಬೆಳೆಗಳನ್ನ ಕೂಡ ನೀವು ಬೆಳಿಬಹುದು. ಅಥವಾ ಅವನು ರೈತ ಯಾವ್ದಾದ್ರು ಫುಲ್ಲು ಜೋಳನೇ ಅಥವಾ ರಾಗಿ ಎಲ್ಲ ಬೆಳೆದಿರ್ತಾನೆ, ಬದುನಲ್ಲಿ ಜಾಗ ವೇಸ್ಟ್ ಆಗಿರುತ್ತೆ ಅಂತ ಅಂದ್ರೆ ಆ ಜಾಗಗಳನ್ನ ಉಪಯೋಗಿಸುವಂತದ್ದು. ಈ ಮೇವಿನ ಮರಗಳನ್ನ ಇಂಥ ಕಡೆನೆ ಬೆಳಿಬೇಕಂತ ಏನಿಲ್ಲ. ಅವನ ಆಮೇಲೆ ಬರೀ ನುಗ್ಗೆನೆ ಬೆಳಿಬೇಕಂತಿಲ್ಲ, ಅಥವಾ ಅಕ್ಸೆನೇನು ಬೆಳಿಬೇಕಂತಿಲ್ಲ, ಮಿಶ್ರಣ ಮಾಡಿ ಕೂಡ ಬೆಳೆಯುವಂಥದ್ದು. ಸೊ ಒಟ್ಟಿಗೆ ಹಾರ್ವೆಸ್ಟ್ ಮಾಡಿದಾಗ ನಮಗೆ ಸಸ್ಯಜನಕನೂ ಸಿಗ್ಬೋದು. ಕೆಲವು ಮರಗಳಲ್ಲಿ ಕೊಬ್ಬಿನಂಶ ಜಾಸ್ತಿ ಇರುತ್ತೆ, ಕೆಲವುದರಲ್ಲಿ ಸಸ್ಯಜನಕ ಜಾಸ್ತಿ ಇರುತ್ತೆ. ಸೊ ಎಲ್ಲನೂ ಮಿಕ್ಸ್ ಮಾಡಿ ಕೂಡ ನಾವು ಕೊಡುವಂಥದ್ದು. ಆ ಜಾಗ ವೇಸ್ಟ್ ಮಾಡ್ಕೊತಂಗೆ ನಾವು ಬೇಕಾದ್ರೆ ಏಕದಳ, ದ್ವಿದಳ ಮತ್ತೆ ಮರಗಳನ್ನ ಕೂಡ ಬೆಳೆಸಬಹುದು. ಸುಮಾರು 100 ಕುರಿ ಅಥವಾ ಮೇಕೆಗಳನ್ನ ಸಾಕ್ತೀನಿ ಅನ್ನುವಂತ ಅಂದಾಜಿರೋ ಅಂತವ್ರು ಏಕದಳ ಬೆಳೆಗಳನ್ನ ಎಷ್ಟು ಹಾಕಬೇಕಾಗುತ್ತೆ, ಈ ಒಂದು ಮರದ ಮೇವಿನ ಮರಗಳನ್ನ ಎಷ್ಟು ಹಾಕಬೇಕಾಗುತ್ತೆ? ಅಂದ್ರೆ ಅವರು ಜಾಗ ಎಷ್ಟು ಇರುತ್ತೆ ನೋಡ್ಕೋಬೇಕು. ಆಮೇಲೆ ಒಟ್ಟಿಗೆ ನಾವು ಬಿತ್ತನೆ ಮಾಡುವಂತದ್ದಲ್ಲ. ಈಗ ಏಕದಳದಲ್ಲೇ ಸುಮಾರು ಮಲ್ಟಿಕಟ್ ವೆರೈಟೀಸ್ ಅಂತ ಹೇಳ್ತೀವಿ, ಅಂದ್ರೆ ಬಹುವಾರ್ಷಿಕ. ಅದರಲ್ಲಿ ನಾವು COFS 29 ಮತ್ತೆ 31 ಅಂತ ಹೇಳ್ತೀವಿ, ಅದೇ ಇಬ್ನಿ ಜೋಳದಲ್ಲಿ. ಆಮೇಲೆ ಒಂದು ATM ಅಂತಿದೆ, ಆಫ್ರಿಕನ್ ಟಾಲ್ಮೇಜ್ ಅಂತ. ಸೊ ಏಕದಳದಲ್ಲಿ. ದ್ವಿದಳದಲ್ಲಾದ್ರೆ ನಾವು ಚಿರಜಂತಸ್ ಅಂತ ಹೇಳ್ತೀವಿ, ಆಮೇಲೆ ಲೂಸನ್ ಅಂತ ಹೇಳ್ತೀವಿ, ಹೆಡ್ ಲೂಸನ್ ಅಂತ, ಬೇಲಿ ಮೆಂತೆ, ಕುದುರೆ ಮೆಂತೆ ಅಂತ. ಈಗ ಕುರಿಗಳಿಗೆ ಮುಖ್ಯವಾಗಿ ದ್ವಿದಳದಲ್ಲಿ ಬೇಲಿ ಮೆಂತೆ ಕೊಡಬಹುದು, ಅದು ಕೂಡ ಬಹುವಾರ್ಷಿಕ ದ್ವಿದಳ. ಇದರಲ್ಲಿ ಹೆಚ್ಚಾಗಿ ನಮ್ಗೆ ಸಸಾಜನಕ ಇರುತ್ತೆ. ಮರಗಳದೇ ಹೇಳ್ಬೇಕಂದ್ರೆ ಈಗ ಇದರಲ್ಲೂ ಮಿಕ್ಸ್ ಅಲ್ಲೇ ಕೊಡಬಹುದು, ಮತ್ತೆ ಅವನು ಪ್ಯಾಚ್ ವೈಸ್ ಹಾಕೋಬೇಕು. ಒಟ್ಟಿಗೆನೆ ಬಿತ್ತನೆ ಮಾಡಿ ಮಾಡುವಂತದ್ದಲ್ಲ, ಒಂದ್ 15-15 ದಿವಸ ಗ್ಯಾಪ್ ಅಲ್ಲಿ ನಾವು ಬಿತ್ತನೆ ಮಾಡಿದ್ರೆ ಅವನಿಗೆ ನಿರಂತರವಾಗಿ ಮೇವು ಸಿಗುವಂತದ್ದು. ಈಗ 1 ಎಕರ್ ಇತ್ತಂದ್ರೆ 10 ಕುಂಟೆನಲ್ಲಿ ಏಕದಳ, ಒಂದ್ 10 ಕುಂಟೆನಲ್ಲಿ ದ್ವಿದಳ, ಆಮೇಲೆ ಇನ್ನ 10 ಕುಂಟೆನಲ್ಲಿ ಮೇವಿನ ಮರಗಳು ಹಾಕೊಳ್ಳುವಂತದ್ದು. ಆಮೇಲೆ ನಾವು ರೈತರುಗಳಿಗೆ ಏನೇನಂತ ಹೇಳ್ತೀವಿ ಅಂತಂದ್ರೆ, 2-3 ಬೆಳೆ ಬೆಳೆಯುವಂತಕ್ಕಿಂತನು ಬಹುವಾರ್ಷಿಕ ಬೆಳೆಗಳನ್ನ ಹೆಚ್ಚಾಗಿ ಬೆಳೆಯುವಂತದ್ದು. ಅವಾಗ ಅವ್ರಿಗೆ ರೈತನಿಗೆ ಆಗ್ಲೆಲ್ಲ ನಾವು ಬಿತ್ತನೆ ಮಾಡೋದು, ಗೊಬ್ಬರ ಹಾಕೋದು, ಬೇಸಾಯ ಕ್ರಮಗಳನ್ನೆಲ್ಲ ನಾವು ತಪ್ಪಿಸಬಹುದು. ಈ ರೀತಿ ಕೂಡ ಹಣ ಉಳಿತಾಯ ಆಗುತ್ತೆ, ಸಮಯ ಉಳಿತಾಯ ಆಗುತ್ತೆ. ಹೌದು, ಅದೆಲ್ಲ ಬಿತ್ತನೆ ಮಾಡೋದು, ಉಳುಮೆ ಮಾಡೋದು ಎಲ್ಲ ನಾವು ಕಡಿಮೆ ಮಾಡಬಹುದು. ಈ ಮೇವಿನ ಮರಗಳಿಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಮೊದಲೇ ಹೇಳಿದಾಗೆ ಮೇವಿನ ಮರ ಅಂತ ಒಂದ್ಸಲ ನಾಟಿ ಮಾಡಿದ್ರೆ ನಮ್ಗೆ ನಿರಂತರವಾಗಿ ನಮ್ಗೆ ಮೇವು ಸಿಗುವಂತದ್ದು. ಕೆಲವು ಈಗ ಏಕದಳ, ದ್ವಿದಳ ಅದೆಲ್ಲ ಆದ್ರೆ ನಿರಂತರವಾಗಿ ನಾವು ನೀರನ್ನ ಹಾಯಿಸ್ಬೇಕಾಗತ್ತೆ. ಆದ್ರೆ ಮರಗಳಿಗೆ ಒಂದ್ಸಲ ಚಿಗುರಿದ್ರೆ ನಿಮ್ಗೆ ನೀರಿನ ಅವಶ್ಯಕತೆನ ಜಾಸ್ತಿ ಇರೋದಿಲ್ಲ. ಇದು ವರ್ಷ ಪೂರ್ತಿ ನಮಗೆ ನಿರಂತರವಾಗಿ ಮೇವನ್ನ ಕೊಡುವಂತದ್ದು. ಮತ್ತೆ ಇದು ಹಚ್ಚಿ ರುಚಿ ಮತ್ತೆ ಪೋಷಕಾಂಶಗಳಿಂದ ಕೂಡಿದೆ. ಎಲ್ಲಾ ಮೇವಿನ ಮರಗಳಲ್ಲೂ ಸಸಾರಜನಕ ಜಾಸ್ತಿ ಇರೋದ್ರಿಂದ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ ಇದು ನಮ್ಗೆ ಪರಿಸರ ಮಾಲಿನ್ಯ ಕೂಡ ಸ್ವಲ್ಪ ಕಮ್ಮಿ ಮಾಡುತ್ತೆ. ಮತ್ತೆ ಜಾನುವಾರುಗಳಿಗೆ ನಾವು ನೆರಳನ್ನ ಕೊಡುವಂತದ್ದು. ಆಮೇಲೆ ಮೊದಲನೇ ಇದು ಸ್ಟಾರ್ಟಿಂಗ್ ಅಲ್ಲಿ ಇದ್ದಾಗ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ, ಪ್ರೋಟೀನ್ ಅಂಶ ಕಮ್ಮಿ ಇರುತ್ತೆ. ಹೋಗ್ತಾ ಹೋಗ್ತಾ ಪ್ರೋಟೀನ್ ಅಂಶ ಕಮ್ಮಿ ಆಗ್ತಾ ಹೋಗುತ್ತೆ. ಅದನ್ನ ನಾವು ಯಾವಾಗ ಕಟ್ ಸ್ಟೇಜ್ ನಲ್ಲಿ ನಾವು ಕಟಾವ್ ಮಾಡುವಂತದ್ದು. ಆಮೇಲೆ ನಾವು ರೈತರಿಗೆ ಏನಂತ ಹೇಳ್ತೀವಿ ಅಂತಂದ್ರೆ, ವೈಜ್ಞಾನಿಕವಾಗಿ ಮೇವಿನ ಮರಗಳನ್ನು ಬೆಳೆಸೋದ್ರಿಂದ ಅವಶ್ಯಕವಾಗಿ ತಿಳಿದುಕೊಳ್ಳುವುದರಿಂದ ಇದರ ಬರ ಪರಿಸ್ಥಿತಿಯನ್ನು ಕೂಡ ನಾವು ಹೆಚ್ಚಾಗಿ ಮೇವಿನ ಮರಗಳು ಯಾವಾಗ ಅಂದ್ರೆ ಬರಗಾಲದಲ್ಲಿ ಜಾಸ್ತಿ ಉಪಯೋಗಿಸ್ತೀವಿ. ಮಳೆಗಾಲಕ್ಕಿಂತ ಬರಗಾಲದಲ್ಲಿ ಜಾಸ್ತಿ ಉಪಯೋಗಿಸುವಂತದ್ದು. ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಆತ್ಮವಿಶ್ವಾಸದಿಂದ ಎದುರಿಸುವುದಲ್ಲದೆ ನಮ್ಮ ದೇಶದ ಸಂಪತ್ತಾದ ಪಶು ಸಂಪತ್ತನ್ನು ಉಳಿಸಿ ಬೆಳೆಸುವುದರ ಮೂಲಕ ಅಧಿಕ ಉತ್ಪಾದನೆ ಹಾಗೂ ಅಧಿಕ ಲಾಭಗೊಳಿಸಬಹುದಾಗಿದೆ. ಇದಿಷ್ಟು ಅನುಕೂಲಗಳು ಮೇವಿನ ಮರದಿಂದ ನಮಗೆ ಲಭಿಸುತ್ತೆ. ಆ ಕಾರಣಕ್ಕಾಗಿ ಯಾರು ಕುರಿ ಮತ್ತೆ ಮೇಕೆಯನ್ನ ಸಾಕಾಣಿಕೆಯನ್ನ ಮಾಡ್ತಾರೋ, ಹಸುಗಳ ಸಾಕಾಣಿಕೆಯನ್ನು ಕೂಡ ಯಾರು ಮಾಡ್ತಾರೋ ಅಂತವರು ಮೇವಿನ ಮರಗಳನ್ನ ಹಾಕಿರ್ತಕ್ಕಂಥದ್ದು ಹೆಚ್ಚು ಸೂಕ್ತವಾದದ್ದು. ಮತ್ತೆ ಇದು ವರ್ಷಪೂರ್ತಿ ನಮಗೆ ಮೇವನ್ನ ನೀಡ್ತಾ ಹೋಗುತ್ತೆ. ಈ ಬೇಸಿಗೆಯಲ್ಲಿ ಬರಗಾಲದಂತಹ ಸಂದರ್ಭದಲ್ಲಿಯೂ ಕೂಡ ನಮ್ಮ ಜಾನುವಾರುಗಳ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ನೆರವಾಗೋದ್ರಿಂದ ಒಂದಷ್ಟು ಮೇವಿನ ಮರಗಳನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು. ಈ ವಿವಿಧ ಮೇವಿನ ಮರದ ಸಸ್ಯಗಳಾಗಬಹುದು, ಬೀಜಗಳಾಗಬಹುದು, ಅಥವಾ ಅದರ ರೆಂಬೆಗಳಾಗಬಹುದು, ನಮಗೆ ಬಹಳ ಸುಲಭವಾಗಿ ಎಲ್ಲಿ ದೊರಕುತ್ತೆ? ಈಗ ಪಶುವೈದ್ಯಕೆ ಮಹಾವಿದ್ಯಾಲಯ ಹಾಸನದಲ್ಲಿ ನಮ್ಮ ಜಾನುವಾರು ಸಾಕಾಣಿಕಾ ಸಂಕೀರ್ಣ ವಿಭಾಗ ಅಂತ ಇದೆ. ಅಲ್ಲಿ ನಿಮ್ಗೆ ಮಲ್ಟಿಕಟ್ ಅಂತ ಹೇಳ್ತೀವಿ, ಬಹುವಾರ್ಷಿಕ ವಿಧ COFS 29 ದೊರಕುತ್ತೆ ನಮ್ಮಲ್ಲಿ. ಹಾಗೆ ನೇಪೆ ತಳಿಯಲ್ಲಿ ವಿವಿಧ ತಳಿಗಳಿದ್ದಾವೆ. ಅದರಲ್ಲಿ ಇವಾಗ ರೀಸೆಂಟ್ ತಳಿ ಅಂದ್ರೆ ಇತ್ತೀಚೆಗೆ ಬಿಡುಗಡೆ ಆದಂತದ್ದು ಸೂಪರ್ ನೇಪಿಯರ್ ಅಂತೇಳಿ, ಅದು ತುಂಬಾ ಬೇಡಿಕೆ ಇದೆ. ಅದು ಕೂಡ ನಾವು ಕಡ್ಡಿಗಳನ್ನ ಮಾರಾಟ ಮಾಡ್ತೀವಿ. ಒಂದು ಕಡ್ಡಿಗೆ ನಾವು 1 ರೂಪಾಯಿ ತರ ಮಾರಾಟ ಮಾಡ್ತಾ ಇದೀವಿ. ಸೂಪರ್ ನೇಪಿಯರ್ ಇರ್ಬೋದು, ನೇಪಿಯರ್ ಅಲ್ಲೇ ವಿವಿಧ ತಳಿಗಳಿದೆ. CO3, CO4 ಅಂತ, DS6 ಅಂತ ಇದೆ. ಆಮೇಲೆ ಈಗ ಕುರಿಗಳಿಗೆ ಮುಖ್ಯವಾಗಿ ನಾವು ಬಹುವಾರ್ಷಿಕ ಹುಲ್ಲುಗಳಲ್ಲಿ ರೋಡ್ಸ್ ಇರ್ಬೋದು, ಗಿನಿ ಹುಲ್ಲು ಮತ್ತೆ ಕಾಂಗೋ ಸಿಗ್ನಲ್ಲು ಮುಂತಾದವು ನಮ್ಮಲ್ಲಿ ಬೇರುಗಳು ಮತ್ತೆ ಕಾಂಡಗಳು ದೊರಕುತ್ತೆ. ಮತ್ತೆ ಯಾರು ರೈತರುಗಳು ಬೇಕಂತಂದ್ರೆ ನಮ್ಮಲ್ಲಿ ಸಸಿಗಳನ್ನ ಕೂಡ ಮಾಡಿಕೊಡ್ಬಹುದು. ಆದ್ರೆ ಮುಂಚಿತವಾಗಿ ನಮಗೆ ಹೇಳಬೇಕಾಗುತ್ತೆ ಯಾವಾಗ ಬೇಕು ಅಂತ ಹೇಳಿದ್ರೆ ಆ ಸಮಯಕ್ಕೆ ಅದನ್ನ ಒದಗಿಸ್ಕೊಡ್ತೀವಿ. ಬಿತ್ತನೆ ಬೀಜಗಳು ಕೂಡ ಸಿಗುತ್ತೆ? ಬಿತ್ತನೆ ಬೀಜ ಅಂದ್ರೆ ಎಲ್ಲ ನಾವು ಕೊಡಕ್ಕಾಗೋದಿಲ್ಲ. ಯಾವುದು ಲಭ್ಯ ಇರುತ್ತೆ? ಲಭ್ಯ ಅಂತಂದ್ರೆ ಈಗ ಮೇವಿಂದು ಬೇರು ಮತ್ತೆ ಕಾಂಡಗಳು ದೊರಕುತ್ತೆ. ಬೀಜ ನಾವು ಹೊರಗಡೆಯಿಂದಾನೆ ಕೊಂಡ್ಕೊಂತೀವಿ, ಯಾಕೆಂದ್ರೆ ನಾವು ಇಲ್ಲಿ ನಮ್ಮ ಅನುಕೂಲಕ್ಕೆ ಯಾವ್ಯಾವ್ದು ಆಗುತ್ತೋ ಅದಕ್ಕೆ ಮಾಡ್ಕೊತಾ ಇದೀವಿ. ನಾವು ಸಸಿಗಳನ್ನ ಯಾರು ಹೆಚ್ಚಾಗಿ ಬೇಕಂತ ಹೇಳಿದ್ರೆ ನಮ್ಗೆ ಸಂಪರ್ಕ ಮಾಡಿದ್ರೆ ನಾವು ಹೇಳ್ತೀವಿ. ಹಂಗೂ ತೀರಾ ನಮ್ಮಲ್ಲಿ ಲಭ್ಯ ಇಲ್ಲ ಅಂತಂದ್ರೆ ನಾವು ಇನ್ನು ಬೇರೆ ಇನ್ನೊಂದು ಬೆಂಗಳೂರಲ್ಲಿ ಒಂದು ಎಲ್ಲ ಮೇವಿನ ಬೀಜಗಳು ದೊರಕುವಂತದ್ದು ಇದೆ, ಬೇಕಾದ್ರೆ ಅದು ಅಡ್ರೆಸ್ ಕೂಡ ನಾವು ಕೊಡ್ತೀವಿ. ಈ ಮೇವಿನ ಮರಗಳ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ನನ್ನ ಮೊಬೈಲ್ ಸಂಖ್ಯೆ 948-21-7-96-8. ಇನ್ನೊಮ್ಮೆ ಹೇಳಿ. 948-22-17-96-8. ಒಳ್ಳೆದು ರೂಪಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕುರಿ ಹಾಗೂ ಮೇಕೆಗಳಿಗೆ ಉತ್ತಮ ಮೇವಿನ ಮರಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಉತ್ತಮವಾದಂತಹ ಮೇವಿನ ಮರಗಳಿದ್ದಾವೆ, ಅವುಗಳನ್ನು ಎಷ್ಟು ಪ್ರಮಾಣದಲ್ಲಿ ಹೇಗೆ ನಾವು ಬೆಳೆದುಕೊಳ್ಳಬೇಕು, ಅದರಿಂದ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಾವು ಇವತ್ತು ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಕುರಿಗಳಿಗೆ ಉತ್ತಮ ಮೇವಿನ ಮರಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿಕೆ ರೂಪಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜಲ ಕೃಷಿ ವಿಧಾನದಿಂದ ಹಸಿರು ಮೇವಿನ ಉತ್ಪಾದನೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಪಿ ಚೇತನ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ಕೃಷಿ ಲೋಕ. ಕೇಳಿ ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಬೇವಿನ ಎಣ್ಣೆಯ ಬಳಕೆ ಹಾಗೂ ಬೀಜದ ಉಪಯೋಗ ಈ ಕುರಿತಂತಹ ಮಾಹಿತಿಯನ್ನ ಗಮನಿಸೋಣ. ಬೇವಿನ ಎಣ್ಣೆಯನ್ನು ಬೇವಿನ ಗಿಡದ ಬೀಜದಿಂದ ತೆಗಿತಾರೆ. ಬೇವಿನ ಗಿಡ ಮೆಲೆಯಸಿ ಅಥವಾ ಮಾಲ್ವೇಸಿ ಸಸ್ಯ ಕುಟುಂಬಕ್ಕೆ ಸೇರಿದ ಮರ. ಇದರ ಸಸ್ಯಶಾಸ್ತ್ರೀಯ ಹೆಸರು ಅಜಾಡಿರಿಕ್ಟ ಇಂಡಿಕ. ಬೇವು ಭಾರತ ಉಪಖಂಡದ ಮೂಲವಾಸಿ. ಇದು ಭಾರತದ ಜನಜೀವನದಲ್ಲಿ ಹಾಸುಹೊಕ್ಕಾದ ಮರಗಳಲ್ಲಿ ಒಂದು. ತೀವ್ರತರದ ಬರಗಾಲದಲ್ಲಿಯೂ ಬದುಕಿ ಜನೋಪಯೋಗಿ ಎನಿಸಿದ ಮರ ಇದಾಗಿದೆ. ಬೇವಿನ ಗಿಡವನ್ನು

ಬಂದಿದೀಯ ನಿಜ ಹೇಳುವೆನೋ